ಇಲಾಖೆಯಿಂದ ಏನೇನು ಸೌಲಭ್ಯ ಪಡೆದ್ರಿ ನೀವು? ನಾವು ಇಲಾಖೆ ಒಳಗಿಂದ ಪವರ್ ಟಿಲ್ಲರ್ ತಗೊಂಡಿದ್ದೀನಿ, ಕೃಷಿ ಇಲಾಖೆಯಿಂದ ಸ್ಪಿಂಕ್ಲರ್ ಸೆಟ್ ತಗೊಂಡಿದ್ದೀನಿ, ಮತ್ತೆ ಅವ್ರದ್ದು ಸಾವಯವ ಭಾಗ್ಯ ಯೋಜನೆ ಬಂದ ಹೊತ್ತಿನಾಗ ನಮಗೆ ಬಯೋಡೈಸ್ಟ್ರು, ಕಾಂಪೋಸ್ಟು, ವರ್ಮಿ ಕಾಂಪೋಸ್ಟು, ಅಜ್ವಲ ಇವೆಲ್ಲ ಸಹಾಯ ತಗೊಂಡಿದ್ದೇನೆ. ಇವೆಲ್ಲವಕ್ಕೂ ಕೊಡ್ತಾರೆ ಎಲ್ಲರಿಗೂ, ಅವು ಸ್ಕೀಮ್ ಬಂದಿರ್ತಾವೆ ಆ ಸ್ಕೀಮ್ನಲ್ಲಿ ಕೊಟ್ಟಿರ್ತಾರೆ. ಅಲ್ಲ, ಈಗ ಸಾವಯವದೊಳಗೆ ಬಯೋಡೈಸ್ಟ್ರ್ ಕೊಟ್ಟರೆ ಆನಂತರ ಎರೆಗೊಬ್ಬರ ಮಾಡ್ತೀವಿ ಅಂತೇಳಿ ಅಂದ್ರೆ ಅದನ್ನು ಕೊಡ್ತಾರೆ? ಹೌದು, ಎರೆಗಳಿಗೆ ಅದು ತೊಟ್ಟಿಗಿಟ್ಟಿ ಎಲ್ಲ ಕಟ್ಕೊಡ್ತಾರೆ, ಎರೆಹುಳ ತರಲಿಕ್ಕೆ ಅವರು ಒಂದಿಗೆ ಒಳಗಿಂದ ದುಡ್ಡು ಕೊಡ್ತಾರೆ, ಗೌರ್ಮೆಂಟ್ ಒಂದಿಗೆ ಎಷ್ಟು, ರೈತರು ಒಂದಿಗೆ ಎಷ್ಟು ಅಂತ ಹೇಳ್ಕೊಂಡು ಅದು ಮಾಡಿರು. ಅದು ತಗೊಂಡು ಉಪಯೋಗ ಇದೆ ನಿಮಗೆ? ಮಾಡಿದ್ರು, ಅವಾಗ ಉಪಯೋಗ ಎಲ್ಲ ಭಾಳ ಮಾಡಿದ್ರು. ಈಗೆಲ್ಲ ಏನು ಮಾಡಿಬಿಟ್ಟಾರೆ, ಈ ಇದ್ರ ಸಲುವಾಗಿ ಹೊಲ ಎಷ್ಟು ಕಡಿಮೆ, ಆಸಕ್ತಿ ಕಡಿಮೆ ಆಯ್ತು, ಹಂಗೆ ಇವು ಆಸಕ್ತಿ ಕಡಿಮೆ ಮಾಡ್ಕೊಂಡ್ಬಿಟ್ರು. ತಾವು ಬೆಳೆದಿದ್ದು ತಮ್ಮ ಹೊಲಕ್ಕೆ ಯೂಸ್ ಮಾಡ್ತಿದ್ರು? ಯೂಸ್ ಮಾಡ್ತಿದ್ರು, ಹೊರಗೆ ಮಾರ್ಲಿಕ್ಕಲ್ಲ, ತಮ್ಮ ಹೊಲಕ್ಕೆ. ಅದನ್ನು ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಮಾರಾಟ ಮಾಡಕ್ಕೆ ಹಂಗೆ ಬರ್ತಾ? ಆಗ್ತದೆ, ಇಲ್ಲಿ ಮಾರ್ಕೆಟ್ ಒಂದು ಆಗ್ತಿಲ್ಲ, ಖರೀದಿಗೆ ಮಾಡ್ತಿಲ್ಲ, ಪ್ರೋತ್ಸಾಹ ಕೊಡ್ತಿಲ್ಲ. ಅದಕ್ಕೆ ನೀವೇ ಬೇರೆ ಕಡೆ ತಗೊಂಡೋಗಿ ಮಾರೋದು? ಮಾರಬೇಕಾಗ್ತದೆ, ಆದರೆ ಆ ರೇಟ್ ನಮಗೆ ಪೂರೈಸಬೇಕಾಗ್ತದಲ್ಲ. ಬೇಡಿಕೆ ಇದೆ ಸಾವಯವ ಗೊಬ್ಬರಕ್ಕೆ, ಇದೆ ಇದೆ ಬೇಡಿಕೆ, ಇದೆ ಎರೆಗೊಬ್ಬರಕ್ಕೂ ಬೇಡಿಕೆ, ಎರೆಗೊಬ್ಬರ ಇದೆ ಇದೆ. ಈಗೆಲ್ಲ ಕಡೆಗೆ ಈಗ ನಮ್ಮ ಇದರಿಂದ ಬರ್ತವೆ ಎಲ್ಲ, ಅಗ್ರಿಕಲ್ಚರ್ ಇದರಿಂದ ಬರ್ತದೆ, ಅದರಲ್ಲೆಲ್ಲ ಅದೇ ತಗೊಂಡು ಯೂಸ್ ಮಾಡ್ತಾ ಇದ್ದಾರೆ, ಭತ್ತಕ್ಕಾಗಲಿ ಕಬ್ಬಿಗಾಗಲಿ ಅಡಕೆಗೆ ಅದೇ ಯೂಸ್ ಮಾಡ್ತಿದ್ದಾರೆ. ಹೆಂಗೆ ಮಾರಾಟ ಆಗ್ತಾ ಇದೆ ಈಗ ಎರೆಗೊಬ್ಬರ? ಎರೆಗೊಬ್ಬರ ಅಂತಿದ್ರೆ ಇಲ್ಲಿ ಪ್ಯೂರ್ ಎರೆಗೊಬ್ಬರ ಅಲ್ಲ, ಸಿಟಿ ಕಾಂಪೋಸ್ಟ್ ಅಂತ ಹೇಳಿದ್ ಮಾಡ್ತಾರೆ, 107 ರೂಪಾಯಿನ ಬ್ಯಾಗ್ ತಗೊಂತಿದ್ದಾರೆ ಅಗ್ರಿಕಲ್ಚರ್ ರೈತರಿಂದ. ಎಷ್ಟು ಕೆಜಿ? 50 ಕಿಲೋ ಬ್ಯಾಗ್, 107 ರೂಪಾಯಿ ಹಿಂಗೇನೆ ಇದೆ. 50 ಕೆಜಿ? 50 ಕೆಜಿ. ಸಬ್ಸಿಡಿ ಇಲ್ಲ, ಸಬ್ಸಿಡಿ ಇರ್ಲಾರ್ದು ಎಷ್ಟು ರೇಟ್ ಇದೆ? ಸಬ್ಸಿಡಿ ಇಲ್ಲ ಅಂತಂದ್ರೆ 200 ಚಿಲ್ಲರ್ ಹಿಂಗ ಅಂಗಡಿಯಲ್ಲಿ ತಗೊಳ್ಬೇಕಂದ್ರೆ 200-300 ರೂಪಾಯಿ ಹಿಂಗೆ ಆಗ್ತದೆ. ಅರ್ಧ ಅರ್ಧ ಅಂದ್ರೆ 50 ಕೆಜಿ? 50 ಕೆಜಿ ಅದ್ರ ಡಬಲ್ ಆಗ್ತದೆ. ಅಂದ್ರೆ ತಯಾರು ಮಾಡೋರಿಗೂ ಲಾಭ ಇದೆ? ಮಾಡೋರಿಗೆ ಲಾಭ ಇದೆ, ಆದ್ರೆ ಇಲ್ಲಿ ಆ ಥರ ಇದರಲ್ಲಿ ಮೇಂಟೆನ್ಸ್ ಆಗಿ ಈಗ ಅದ್ರ ಸಲುವಾಗಿ ಕಾಯ್ಕೊಂತ ಇದ್ದಿ ಎಲ್ಲಾ ಕಡೆಯಿಂದ ತರಬೇಕಂತ ತಿಳ್ಕೊಂಡು ಒತ್ತಾಕಿ ಆ ಟೈಮಿಗೆ ಆರ್ಡರ್ ಬಂತಂತಿದ್ರೆ ಅಡ್ಡಿಲ್ಲ. ಈಗ ತಗೊಂಡಿದ್ರೆ ಇಲ್ಲಿ ತಗೊಂಡಿದ್ರೆ 5 ರೂಪಾಯಿ ಕಿಲೋ ಹಂಗೆ ತಗೊಂತಾರೆ ಅವರು. ಅದನ್ನ ಕೆಡಲಲ್ಲ, ಈ ವರ್ಷ ಮಾಡಲಿಲ್ಲ ಅಂದ್ರೆ ಇನ್ನೊಂದು ಸೀಸನ್ ಅದು ಮಾಡಿ ಉತ್ಪನ್ನ ಆಗಿದ್ದಾದ್ರೂ ಹೊರಗೆ ತೆಗೆದ ಹೊತ್ತಿನಾಗ ಇದಾಗಬೇಕಲ್ಲ, ಸೇಲರ್ ಆಗಬೇಕಲ್ಲ. ಅಷ್ಟು ಹೊರಗೆ ತೆಗೆದ ನಂತರ ಇಟ್ಟರೆ ಏನಾಯ್ತು? ಅಲ್ಲ, ಮಳೆಗೆ ಮತ್ತೆ ಹಾಳಾಗ್ಬಿಡ್ತದೆ ಕಡೆಗೆ. ಅವು ಮತ್ತೆ ಅದರೊಳಗೆ ಎರೆಹುಳ ಇರ್ತಾವಲ್ಲ, ಆ ವಾಸನೆಗೆ ಹಂದಿ ಕಾಟ ಭಾಳ ಆಗ್ಬಿಡ್ತಾವೆ. ಮತ್ತೆ ಈಗ ಹೊಲದಲ್ಲಾದ್ರೂ ಹಂಗಾಗಿದೆ, ಹೊಲದಲ್ಲಿ ಅದು ಹಾಕಿದ್ರೆ ಅವು ವಾಸನೆಗೆ ಸಲುವಾಗಿ ಎರೆಹುಳಗೆ ವಾಸನೆಗೆ ಬಂದ್ಬಿಡ್ತಾವು ಹಂದಿಗಳು, ಎಲ್ಲ ಬಂದು ಹಾಳಿ ಅಗದು ಹೋಗ್ಬಿಡ್ತಾವೆ. ಅಂದ್ರೆ ಎರೆಹುಳು ತಿನ್ಲಿಕ್ಕೆ ಬರ್ತಾವೆ? ಎರೆಹುಳು ತಿನ್ಲಿಕ್ಕೆ ಬರ್ತಾವೆ, ಜಾಸ್ತಿ ಬರೋದು ಎರೆಹುಳ. ಈ ಭತ್ತ ಇದಾದ್ಮೇಲೆ ಭತ್ತಕ್ಕೆ ಬಂದ್ಬಿಡ್ತಾವೆ, ಈ ಭತ್ತ ಇದಾಗೋಕ್ಕಿಂತ ಮುಂಚೆ ಪೂರ ಎಲ್ಲ ಹಾಳಿ ಇದು ಮಾಡಿ ಹೋಗ್ಬಿಡ್ತಾವೆ, ಕಿತ್ತು ಹೊಡೆದು ಬಿಡ್ತಾವೆ ಎಲ್ಲ ಎರೆಹುಳ ಸಲುವಾಗಿ ಅಗದು ಬಿಡ್ತಾವೆ ಎಲ್ಲ. ಹಾಳಿ ಅಂದ್ರೆ ಎಲ್ಲಿ ಹಾಕಿರ್ತೀರ ಹಾಳಿ? ಭತ್ತದ ಗದ್ದೆ ಬದು. ಬದು ಮತ್ತೆ ಹತೋಟಿಗಾಗಿ ನೀವು ತಗೊಂಡ ಕ್ರಮ ಏನು? ನಾವು ಒಂದು ಹಾಕೋದಿತ್ತಂತಿದ್ರೆ ಈಗ ಒಂದು ಸ್ವಲ್ಪ ನಾವು ಹಿಂಗೆ ಯೂಟ್ಯೂಬ್ನಲ್ಲಿ ಅದು ಇದು ನೋಡಿ ಇದು ಮಾಡ್ತೀವಿ. ಅವು ಸಲೂನ್ ಇದ್ರೊಳಗೆ ಹೋಗಿ ಕಟಿಂಗ್ ಕೂದಲ ಇರ್ತಾವಲ್ಲ, ಅವು ಸಣ್ಣ ಪೀಸ್ ಮಾಡಿ ಅವು ಬರೋಂಥ ಜಾಗದಲ್ಲಿ ಹಾಕಿದ್ರೆ ಅವು ಸ್ಮೆಲ್ಲಿಗೆ ಒಂದು ಸ್ವಲ್ಪ ಮೂಗಿಗೆ ಹೋಗ್ತಂತಿದ್ರೆ ಬರೋಂಗಿಲ್ಲ. ಒಂದು ಇಲ್ಲಾಂದ್ರೆ ಟಿಮಿಟ್ ಪೌಡ್ರ್ ನಾವು ಅಲ್ಲಲ್ಲಿ ಇದ್ರೊಳಗೆ ಹಾಕಿಡ್ತೀವಿ ಬೌಂಡ್ರಿಗೆ, ವಾಸನೆ ಸಲುವಾಗಿ ಬರೋಂಗಿಲ್ಲ ಅಂತೇಳಿ. ಇಲ್ಲ ಐಬೆಕ್ಸ್ ಪರಿಹಾರ, ಇಲ್ಲ ಸಾರಡಿ, ಹೀಗೆ ಸಾಡಿ ಹಾಕೋದು, ಬಲೆ ಹಾಕೋದು, ಈ ಥರ ಮಾಡ್ತೈತಿ. ಸಾಡಿ ಹಾಕಿದ್ರೆ ಬರೋಲ್ಲ ಅಂದ್ರೆ ಹೆದರ್ತಾವೆ, ಒಂದು ಸ್ವಲ್ಪ ಬರ್ತಾವೆ ಅಲ್ಲಿಂದ ಸ್ಪೀಡ್ ಬಂದ್ಬಿಟ್ಟು ಅಂದ್ರೆ ಬಂದ್ಬಿಡ್ತಾವೆ, ಒಂದು ಸ್ವಲ್ಪ ಹೆದರಿಕೆ ಇರ್ತಾವೆ ಒಂದು ಬೇಲಿ ಐತಿ ಅಂತೇಳಿ. ಆ ಕಡೆ ಏನೈತೋ ಗೊತ್ತಿರಲ್ಲ, ಗೊತ್ತಿರಂಗಿಲ್ಲ ಅಂತ. ಅದು ವೈರಿ ಅದ ನಾವು ಏನೋ, ಹಾಂ ಏನೋ ಮಾಡಿದಾರೆ, ಏನಾಗ್ತೈತಿ ಏನೋ. ಒಂದು ಸ್ವಲ್ಪ ಎಲ್ಲಾದರೂ ಯಾವ್ದಾದ್ರು ಬಲೆ ಗಿಲೆ ಇಂತ ಏನಾದ್ರು ಸಿಕ್ಕಿ ಏನಾದ್ರು ಹೋಗಿತ್ತು ಅಂತಂದ್ರೆ ಕಡೆಗೆ ಒಂದು ಸ್ವಲ್ಪ ಇದು ಮಾಡ್ತಾರೆ. ಐಬೇಕ್ಸ್ದಂಗೆ ಒಂದು ಸ್ವಲ್ಪ ಜಟ್ಕಾ ಹೊಡಿತು ಅಂತಂದ್ರೆ ತಾರ್ ಹಾಕಿದ್ರು ಸಹಿತ ಕಡೆಗೆ ಬರೋಂಗಿಲ್ಲ ಅಲ್ಲಿ, ಹಿಂಗಿರ್ತಾವೆ. ಎಲ್ಲಿ ಸಿಗ್ತಾವ ಹಳೆ ಸೀರೆ ಅಷ್ಟೆಲ್ಲ ಸಿಗ್ತಾವ? ಈಗ ಇಲ್ಲಿ ಮಾರ್ಕೆಟ್ನಲ್ಲಿ ಹಳೆ ಮಾರ್ಕೆಟ್ನಲ್ಲಿ 10 ರೂಪಾಯಿ 15 ರೂಪಾಯಿ ಒಂದು ಸೀರೆ ಅಂತೇಳಿ ಹಳೆ ಸೀರೆ ಸಿಕ್ಕಿರ್ತಾವ. ಹೌದಾ? ಅವು ತೊಗೊಂಡು ಬರ್ತಾರೆ. ಮತ್ತೆ ತಂತಿ ಬೇಲಿ ಹಾಕ್ತೀವಲ್ಲ ಐಬೇಕ್ಸ್, ಅದು ಅಲ್ಲದೆ ಈಗ ಜ್ಯಾಲರಿ ಟೈಪ್ ಬರ್ತಾವೆ ಈ ರೀತಿ ತಂತಿ ಒಳಗೆ, ಅವು ಇಲ್ಲಿ ಏರಿಯಾದಲ್ಲಿ ಸರೌಂಡ್ ಆಗಂಗಿಲ್ಲ. ಒಂದು ಸ್ವಲ್ಪ ಏರಿಯಾ ಅಷ್ಟೇ ಇತ್ತು ಅಂತ ಇದ್ರೆ ಅಡ್ಡಿಲ್ಲ. ಈಗ ಒಂದು ಏರಿಯಾ ತೊಗೊಂಡು ಹಿಂಗೆ ಹೋಗ್ಬೇಕಂದ್ರೆ ಸರೌಂಡ್ ಎಲ್ಲ ಆಗಂಗಿಲ್ಲ, ಅಷ್ಟು ಖರ್ಚು ಇದಾಗಿಲ್ಲ. ಮತ್ತೆ ಒಂದೇ ಪೀಕ್ ಇಲ್ಲಿ ತೆಗಿಯೋದು ಭತ್ತ, ಒಂದು ಒಂದು 3 ತಿಂಗಳು ಆದ್ಮೇಲೆ ಮತ್ತೆ 9 ತಿಂಗಳು ಹಂಗೆ ಬಿಟ್ಟು ಬಿಡಬೇಕಾಗ್ತದೆ. ಅಲ್ಲಿ ಈಗ ತೋಟಗಾರಿಕೆ ಬೆಳೆ ಅಂತವೆಲ್ಲ ಹಾಕಿದ್ರೆ ತೋಟಗಾರಿಕೆಗೆ ಈಗ ಅಡಿಕೆ ಹಾಕ್ತೀರಿ, ಅಡಿಕೆಗೂ ಕೂಡ ಕೆಲವೊಂದು ತೊಂದರೆ ಮಾಡಬಹುದು, ಅದ್ರ ಜೊತೆ ಬಾಳೆ ಹಾಕ್ತೀರಿ ಅದಕ್ಕೂ ತೊಂದರೆ ಮಾಡಬಹುದು. ಅದಕ್ಕೆ ಐಬೇಕ್ಸ್ ಒಂದು ಹಾಕಿ ಕೈಬಿಟ್ರಿ, ಮತ್ತೇನು ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ. ಅವು ಖರ್ಚು ಭಾಳ ಆಗ್ತದೆ ತಂತಿ ಬೇ ಇದ್ರದ್ದು ಜಾಳಿ ಬೇಲಿ. ಲಕ್ಷಾಂತರ ರೂಪಾಯಿ ಖರ್ಚು, ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ, ಉಪಯೋಗ ಆಗಲ್ಲ. ಮತ್ತೆ ಬಹಳ ದಿವಸ ಇರಂಗಿಲ್ಲ, ಎರಡು ಮೂರು ವರ್ಷ ಅಷ್ಟೇ ಅದ್ರ ಗ್ಯಾರಂಟಿ. ಹತ್ತು ವರ್ಷ ಬರ್ತಾವ, ಹತ್ತು ಹದಿನೈದು ಅಲ್ಲ, ಚಲೋ ಕ್ವಾಲಿಟಿ ಆಯ್ತಂದ್ರೆ ಅಡ್ಡಿಲ್ರಿ. ಇಲ್ಲಿ ಮಳೆ ನೀರು ಅದು ಇದಕ್ಕಂತಂದ್ರೆ ಇದಾಗಿರ್ತದೆ, ಮತ್ತೆ ಒಂದೊಂದ್ಸತ ಮಳೆ ಜಾಸ್ತಿ ಆಯ್ತಂತಂದ್ರೆ ಜಾಸ್ತಿ ನೀರು ಬಂತಂದ್ರೆ ಹೊತ್ತಿನಾಗ ಅವೆಲ್ಲ ಕಿತ್ತು ಹೋಗೋ ಪೊಸಿಷನ್ ಇರ್ತವೆ. ಆದರೂ ಅವು ಕಟ್ಟಿದ್ರೆ ಸಹಿತ ಹಂದಿ ಕಾಟ ಮಾತ್ರ ಇರ್ತದೆ ಲಾಸ್ಟ್, ಅವು ತೆಳಗಿಂದಾದ್ರೂ ಹೊಡೆದು ಹೋಗ್ತವೆ, ತಗ್ಗು ಹೊಡೆದು ಇದು ಮಾಡ್ಕೊಂಡು ಹೋಗ್ಬಿಡ್ತಾವೆ. ಅವು ಮುಳ್ಳಂದಿ ಎಲ್ಲ ಕಾಟ ಇರ್ತವೆ, ತಗ್ಗು ಹೊಡೆದು ಒಂದು ದಾಟು ತೆಳಗ ಅದ್ರ ಒಳಗಿಂದ ತಗ್ಗು ಹೊಡೆದಿಂದ ಒಳಗೆ ಹೋಗ್ಬಿಟ್ರೆ ಆಯ್ತು. ಈ ಕಾಂಕ್ರೀಟ್ ಹಾಕಿ ನಾವು ಮೇಲೆ ಜಾಳಿ ಹಾಕಿರ್ತೀವಿ, ತೆಳಗಿಂದ ತಗ್ಗು ಹೊಡೆದು ಹೋಗ್ಬಿಡ್ತಾವೆ. ನಮ್ಗಿಂತ ಜಾಣದ ಜಾಣದವ್ರಿ, ಭಾಳ ಜಾಣದ. ಗುಂಪಾಗಿ ಬರ್ತಾವೆ, ಒಮ್ಮೆಗೆ ಹಾನಿ ಮಾಡ್ತಾವೆ. ಹಾಂ, ಗುಂಪಾಗಿ ಬರ್ತಾವೆ ಒಂದೊಂದು. ಇವು ಒಂದೊಂದು ಏನಾಗಿರ್ತವೆ, ಬಂದದ ಕಾಯಂ ಗುರ್ತಿದೆ ಅಂತಕೊಂಡು ಕಾಯಂ ಅದ್ರೊಳಗೆ ಹೋಗ್ತಾ ಇರ್ತಾವೆ. ಇಷ್ಟೆಲ್ಲ ಮುಂದೆ ಏನು ಮಾಡ್ಬೇಕಂತ ಮಾಡಿರಿ ಮಡಿಯೊಳಗರು? ಮುಂದಿಗೆ ನಮ್ಮ ಇದರಲ್ಲಿ ಅಡಿಕೆ ಹಾಕಿ ಒಂದು ಸ್ವಲ್ಪ ಇವು ಕುಕ್ಕಟ ಪಾಲನ ಕೋಳಿ ಸಾಕಾಣಿಕೆ ಮಾಡುವ ಅಂತ ವಿಚಾರ ಮಾಡ್ತಿದ್ದೀವಿ. ಚಲೋ ನಡೀತ ಇಲ್ಲಿ ಕೋಳಿ? ಕೋಳಿ ಇನ್ನೂವರೆಗೆ ಏನು ಮಾಡಿಲ್ಲ, ಯಾಕಂತಂದ್ರೆ ಗೌಟಿ ಕೋಳಿ ಯಾವ್ದಾದ್ರು ಹಬ್ಬ ಹುಣ್ಣಿಮೆ ಇಂಥ ಟೈಮ್ ಇದ್ದಾಗ ಸ್ವಲ್ಪ ರೇಟ್ ಸಿಗ್ಬೋದು ಅಂತೇಳಿ ವಿಚಾರ ಮಾಡ್ತಿದ್ದೆ. ಸಾವಿರಾರು ಕೋಳಿ ಸಾಕಾಣಿಕೆ ಆಗುತ್ತಲ್ಲ, ಅಷ್ಟೆಲ್ಲ ಮಾಡ್ಬೋದು. ಆದರೆ ಇಲ್ಲೂ ಅದ್ರದ್ದು ನರಿದು ಒಂದು ಕಾಟ, ಹೊರಗೆ ಬಿಟ್ಟು ಮೇಯ್ಸಂಗಿಲ್ಲ, ಒಳಗೆ ಮಾಡೋದು ಅಂದ್ರೆ ಪೂರೈಸಂಗಿಲ್ಲ, ಹಿಂಗಾಗಿರ್ತದೆ. ಯಾಕೆ ಪೂರೈಸಲ್ಲ ಅವು? ಅವಕ್ಕೆ ಅವು ಅಷ್ಟು ಮಾರ್ಕೆಟ್ ಇತ್ತಂದ್ರೆ ಅಷ್ಟಿಲ್ಲ. ಈ ಕಂಪ್ನಿಯವರು ಕೊಟ್ಟು ಅವರೇ ಕೊಂಡ್ಕೊಂತಾರಲ್ಲ, ಆ ರೀತಿ ಆ ಥರ ಮಾಡಿದ್ರೆ ಅಡ್ಡಿಲ್ಲ. ಇದು ಕಂಪ್ನಿಯವ್ರು ಮುಂದಾರು ಬರ್ಬೇಕು, ಮುಂದೆ ಬಂದ್ರೆ ಮಾಡ್ಬೋದಂತವು. ಮುಂದೆ ಬಂದಿದ್ದಾವೆ ಬೇರೆ ಬೇರೆ ಕಡೆ? ಇಲ್ಲಿ ಯಾವುದೂ ಇಲ್ಲ ಸರ್, ಇಲ್ಲಿ ನಮ್ಮ ಜೋಯಿಡ ತಾಲೂಕದಲ್ಲಿ ನಾವು ಇಂದುವರೆಗೆ ನಾವು ಎಲ್ಲ ಕಡೆ ಹೋಗಿ ಪಶುಸಂಗೋಪನದೊಳಗೆಲ್ಲ ಇದು ಮಾಡ್ತಾ ಇರ್ತೀವಿ. ನಮಗೊಂದು ಸ್ವಲ್ಪ ಕೊಡ್ರಿ ನೋಡೋಣ, ಸ್ಯಾಂಪಲ್ ಅವ್ರು ನೋಡ್ತೀವಿ ಅಂತ ಹೇಳಿದ್ರೆ ಸಹಿತ ಬೆನಿಫಿಟ್ ಬಂದು ಮುಟ್ಟಂಗಿಲ್ಲ ಆಗಿದೆ ಇಲ್ಲಿ. ಯಾಕೆ? ಏನೇನು ಅವರಿಲ್ಲ, ಮೇಲಿಂದ ಬರಲಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ವಾತಾವರಣ ಸರಿ ಇಲ್ಲ ಅಂತ ವಾತಾವರಣ, ಈ ಕೋಳಿ ಕುರಿ ಇವು ಸಾಕ್ಲಿಕ್ಕೆ ವಾತಾವರಣದ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ. ಆಡು ಕುರಿ ಅವನ್ನೆಲ್ಲ ಸಾಕ್ಬೋದು? ಸಾಕಿದ್ದಾರೆ ಇಲ್ಲಿ, ಬಹಳ ಜನ ಸಾಕಿದ್ದಾರೆ. ಬಹಳ ಜನ ಸಾಕ್ಯಾರೆ? ಸಾಕಿದ್ದಾರೆ. ಎಷ್ಟೆಷ್ಟು ಸಾಕ್ಯಾರೆ? ಒಬ್ಬೊಬ್ರದ್ದು ಹತ್ತು ಹದಿನೈದು ಇಪ್ಪತ್ತು ಐವತ್ತರ ತನಕ ಆಗಿದೆ. ಅದು ಲಾಭ ಅನಿಸಿದೆ ಅವ್ರಿಗೆ? ಲಾಭ ಅನಿಸಿದೆ, ಲಾಭ ಅನಿಸಿದೆ ಅಂತೇಳಿ ಮಾಡಿ ಅದು ಕಂಟಿನ್ಯೂ ಇಟ್ಕೊಂಡು ಹೋಗ್ತಿದ್ದಾರೆ. ಮತ್ತೆ ನೀವು ಯಾಕೆ ಮಾಡಲ್ಲ? ಈಗ ಅದಕ್ಕೇನಾಗಿದೆ, ಒಂದು ಮನುಷ್ಯ ಕಾಲಿನೇ ಇರಬೇಕಾಗ್ತದೆ. ಕುರಿ ಸಾಕಾಣಿಕೆ ಅಂತಂದ್ರೆ ಒಂದು ಮನುಷ್ಯ ಕಾಯಂ ಕಾಲಿನೇ ಇರಬೇಕು. ಅವು ಕುರಿ ಹೆಂಗೆ ಹೋಗ್ತದೆ ಹಂಗೆ ಓಡುತ್ತೇ ಇರಬೇಕಾಗ್ತದೆ. ಯಾರಾದ್ರೂ ಬೇಲಿ ಒಳಗೆ ಹೋಯ್ತು, ಯಾರ್ದಾರು ಹಿತ್ತಲದೊಳಗೆ ಹೋಯ್ತು, ಅವ್ರ ಕಡೆ ಮತ್ತೆ ಬೈಗಳು ತಿನ್ನೋದು ಬರ್ತದೆ. ಒಳಗೆ ಭಾಳ ಜಂಗಲದೊಳಗೆ ಬಿಡ್ಲಿಕ್ಕಂತಿದ್ರೆ ಕಾಡು ಪ್ರಾಣಿಗಳ ಕಾಟ ಬಿಟ್ಟು ಮೇಯಿಸೋದಾಯ್ತು. ಕಟ್ಟಿ ಮೇಯಿಸೋರು ಇದ್ದಾರೆ, ಕಟ್ಟಿ ಮೇಯಿಸೋದ್ರಿಂದ ಆ ಇಳುವರಿಗೆ ಇಲ್ಲಿ ಮತ್ತೆ ಪೀಕ್ ಸಿಗಂಗಿಲ್ಲಲ್ಲ ನಮಗೆ. ಅದಕ್ಕೆ ಆಹಾರ ಧಾನ್ಯಗಳು ಹುಲ್ಲು ಗಿಲ್ಲು ಇವೆಲ್ಲ ಅವು ಸಿಗಂಗಿಲ್ಲ. ಹುಲ್ಲು ಬೆಳೆಸ್ಲಿಕ್ಕಾಗಲ್ಲ, ಹಂಗಿಲ್ಲ. ಒಂದೇ ಮಳೆಗಾಲ ಆಶ್ರಿತ ನಾವು ಜಾಸ್ತಿ ಜಾಸ್ತಿ ಮಳೆ ಆಶ್ರಿತನೂ ಬೆಳೆ ತೆಗೆಯೋದು. ಇಲ್ಲಿ ನೀರಾವರಿ ಇಲ್ಲ, ನೀರಾವರಿ ಇಲ್ಲ. ಬಾವಿ ತೆಗೆದ್ರೆ ಸಿಗಲ್ಲ ನೀರು? ಬಾವಿ ಅಂತಂದ್ರೆ ಇಲ್ಲಿ ಎಲ್ಲ ಸಿಡು ಮಣ್ಣಿನ ಜಾಗಗಳು. ಬಾವಿ ಬೋರ್ ಹೊಡೆದ್ರೆ ನೀರು ಸಿಗ್ತದೆ, ಕಡೆಗೆ ಎಲ್ಲ ತನ್ನಿಂತಾನೇ ಮುಚ್ಕೊಂಡ್ಬಿಡ್ತಾವೆ. ಬೋರ್ ತೆಗೆದ್ರೆ ಅದೇ ಬೋರ್ದು ಹಂಗಾಗ್ತದೆ, ಬೋರ್ದು ಒಂದೆರಡು ವರ್ಷ ಚಲೋ ನಡೀತದೆ, ಆಮೇಲೆ ಅದು ವೈಬ್ರೇಷನ್ ಆಗಿ ಎಲ್ಲ ರೀತಿ ಸಿಡು ಇದಾಯ್ತಂದ್ರೆ ಬ್ಲಾಕ್ ಆಗಿಬಿಡ್ತದೆ. ಕೆರೆ ಕುಂಟೆ ಅಂತವಿಲ್ಲ, ಅಂತವೇನಿಲ್ಲ. ನೀರು ನಿಲ್ಲಿಸ್ಲಿಕ್ಕಾಗಲ್ಲ, ಮಾಡ್ಬೋದು. ಎಲ್ಲ ಫಾರೆಸ್ಟ್ ಲ್ಯಾಂಡ್, ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ನೀರು ನಿಲ್ಲಿಸಬಹುದು ಅಂತ ಹೇಳಿದೆ. ಜಾಗ ಆಯ್ತಂದು ನಿಲ್ಲಿಸ್ಬೋದು, ನಿಲ್ಲಿಸಿದ ಮಾಡ್ಬೋದು. ಆದ್ರೆ ಯೂಸ್ ಆಗಂಗ್ ಮಾಡ್ಲಿಕ್ಕೆ ಅಂತಿದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಸ್ಟಾಕ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಸಣ್ಣ ಪ್ರಮಾಣ. ಒಂದೆರಡು ತಿಂಗಳು ಇರುವಷ್ಟು, ಎರಡು ತಿಂಗಳು ಅಷ್ಟೇ. ಈಗ ಲಾಸ್ಟ್ ಈಗ ನಮ್ದೀಗ ಅಕ್ಟೋಬರ್ ಮಳೆ ಹೋಯ್ತು ಅಂತಿದ್ರೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ವರೆಗೆ ನೀರು ಸಿಗೋಂತ ವ್ಯವಸ್ಥೆಯಲ್ಲಿ ಮಾಡ್ತಾರೆ. ಆಕಳ ಎಮ್ಮೆ ಸಾಕಿರಿ? ಇಲ್ಲ, ಸಾಕಿದಂತ ಇದ್ರ ಕೂಲಿ ಇದ್ರ ಸಲುವಾಗಿ ಎಲ್ಲ ಮಾರ್ಬಿಟ್ರು. ಇಲ್ಲಿ ಒಟ್ಟು ಒಂದು ಆಕಳ ಎಮ್ಮೆ ಇಲ್ಲ, ಇದಾವೆ ನಮ್ಮ ಅಂತದೆಲ್ಲ ಬೇರೆಯವ್ರದ್ದು ಇದಾವೆ, ಒಂದೆರಡು ಒಂದೆರಡು ಇದೆ. ಅವಕ್ಕೆ ಹುಲಿ ಕಾಟ ಇಲ್ಲ? ಅವಕ್ಕೆ ಇರ್ತವೆ, ಹೋದಾಗ ಜಂಗಲ್ ಹೋದ ಹೊತ್ತಿನಾಗ ಒಂದೊಂದು ಹಿಡ್ಕೊಂಡು ಹೋಗ್ಬಿಡ್ತಾವೆ. ಯಾವಾಗಾರ ಒಂದೊಂದು ಸಲ ಆಗೋದು? ಒಂದೊಂದು ಸತ ಬಂತಂತಂದ್ರೆ ಚಲೋ, ನಾವು ಒಂದ್ಸತ ನಿತ್ತಂತಂದ್ರೆ ಒಂದು ನಾಲ್ಕೈದು ಹೊಡ್ಕೊಂಡು ಹೋಗೇ ಬಿಡ್ತಾವೆ ಗುಂಪಲ್ಲಿ. ಗುಂಪಲ್ಲಿ ಹಂಗಾಗಿದೆ? ಆಗಿದೆ ಆಗಿದೆ. ಒಂದು ವಾರದಲ್ಲಿ ಮೂರು ಹೊಡೆದಿದೆ ನಮ್ಮೂರಲ್ಲಿ, ಡ್ಯಾಮ್ ಏರಿಯಾದಲ್ಲಿ ಮುಳುಗಿಸ್ಲಿಕ್ಕೆ ಹೋದ ಹೊತ್ತಿನಾಗ ಅಲ್ಲಿ ಹೊಡೆದಿದೆ, ಮೂರು ಹೊಡೆದಿದೆ ಒಂದು ವಾರದಲ್ಲಿ, ಮೂರು ಹೊಡೀತು. ಹಂಗಾಗಿ ಈ ಸತ ಇದ್ದವ್ರು ಏನು ಮಾಡಿದ್ರು, ಏಳು ಎಂಟು ಹತ್ತು ಹಿಂಗೆ ಸಾಕಿದವರು ಅವು ಬೇಡ ಒಂದೆರಡು ಇರಲಿ ಅಂತ ಹೇಳ್ಕೊಂಡು ಬಾಕಿ ಎಲ್ಲ ಮಾರ್ಬಿಟ್ರು. ಎಲ್ಲಿಗೆ ಮಾರಿದ್ರು? ಅವರು ಈ ಕಡೆ ಧಾರವಾಡ ಗಿರವಾಡ ಈ ಸೈಡಿಗೆಲ್ಲ ತೊಗೊಂಡೋಗ್ಬಿಡ್ತಾರೆ. ರೇಟ್ ಸಿಗುತ್ತಾವ? ರೇಟ್ ಎತ್ತುಗಳು ಇದ್ರೆ ಒಂದು ಸಾಧಾರಣ ರೇಟ್ ಅಂದರೆ ಜೋಡಿಗೆ 40-50 ಸಾವಿರ ರೂಪಾಯಿ ತೊಗೊಂತಾರೆ. ಯಾಕಳಿತ್ತಂದ್ರೆ 10-12 ಅಷ್ಟೇ ಅಷ್ಟೇ. ಯಾಕೆ ಆಕಳು ರೇಟ್ ಕಡಿಮೆ ಆಯಿತು? ಏನು ಏನು ಇದೇ ಇಲ್ಲ ಅಂತ ಹೇಳ್ತಾರೆ, ಅದರ ಉತ್ಪನ್ನ ಏನಿಲ್ಲ ಅಂತ ಹೇಳ್ತಾರೆ. ಇಲ್ಲ, ಅದರಲ್ಲಿ ಉತ್ಪನ್ನ ಉತ್ಪನ್ನ ಅಂತಂದ್ರೆ ಹಾಲು ಎಷ್ಟು 2 ಲೀಟ್ರು 1 ಲೀಟ್ರು 3 ಲೀಟ್ರು ಹಿಂಗೆ ಕೊಡ್ತಾವೆ ಅಂತ. ಲೋಕಲ್ ತಳಿ? ಲೋಕಲ್ ತಳಿಗಳು, ಎಲ್ಲ ಲೋಕಲ್ ತಳಿಗಳು. ಇಷ್ಟೆಲ್ಲ ಕಷ್ಟ ಸುಖ ಎರಡೂ ಇದೆ. ಇದೆ. ತರಕಾರಿಯವನ್ನೆಲ್ಲ ಕೊಂಡೋದು ನೀವು? ಎಲ್ಲ ಕೊಂಡೋದು ನಾವು. ಈಗ ಹಿಂದೆಲ್ಲ ಇವು ಕೇಸುಗಡ್ಡೆ ಅಂತ ತಗೊಂಡೆಲ್ಲ ಇದು ಮಾಡ್ತಿದ್ರು, ಅವು ಸಹಿತ ಹಂದಿ ಬಿಡಂಗಿಲ್ಲ. ಈಗ ಮುಂಚೆ ಇರಲಿಲ್ಲ ಕಾಟ? ಮುಂಚೆ ಇಲ್ಲ, ಆಗಿತ್ತು, ಭಾಳ ಕಡಿಮೆ ಇತ್ತು ಮುಂಚೆ. ಈಗೆಲ್ಲ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ. ಇಲಾಖೆಯವರು ಅದ್ರ ಬಗ್ಗೆ ಏನು ಡಿಪಾರ್ಟ್ಮೆಂಟ್ನವರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಿಗೆ ಹೇಳಿದ್ರು, ಏನು ಅವ್ರೇನ ಇತ್ತು ತಗೊಳಗಿಲ್ಲ, ನಾವೇನು ಮಾಡೋಣ ಅಂತ ಹೇಳ್ತಾರೆ. ಅವರು ಒಂದು ಅಸಹಾಯಕತೆ ಇದೆ. ಅಸಹಾಯಕತೆಗಳು ಅದೇ. ಈಗ ಹಿಂದೆ ಮಂಗದ ಸಲಾಗಿ ಸ್ಟ್ರೈಕ್ ಮಾಡುವ ಅಂತ ತಗೊಂಡು ಇದು ಮಾಡಿದ್ವಿ ನಾವು, 20ನೇ ತಾರೀಕಿಗೆ ಎಲ್ಲ ಅಗ್ರಿಮೆಂಟ್ ಆಗಿತ್ತು, ಎಲ್ಲ ಸ್ಟ್ರೈಕ್ ಮಾಡೋಣ ಅಂತ ತಗೊಂಡು ಮತ್ತೊಂದು ತಿಂಗಳು ಹಾಕೊಂಡು ಕೂತಿದ್ದಾರೆ. ನಮ್ಮ ಮಂಗದ ಮಂಗ ಒಂದು ಸ್ವಲ್ಪ ಎಲ್ಲ ಇದು ಮಾಡಿಕೊಡ್ರಿ ಅಂತ. ಯಾಕಂದ್ರೆ ಹೊರಗಿಂದ ತಂದು ಬಿಟ್ಟಿದ್ದ ಮಂಗಗಳು ಭಾಳ ಅದಾವೆ, ಬೆಳೆ ಹಾನಿಗಿಂತ ಮನೆ ಹಾನಿ ಭಾಳ ಮಾಡ್ತಿದ್ದಾವೆ. ಹಂಚಿ ಹೊಡೆಯೋದು ಇವೆ ಮಾಡೋದು ಎಲ್ಲ ಮಾಡ್ತಿದ್ದೆ, ಅದ್ರ ಸಲ ಕೇಳಿದ್ರೆ ಯಾವ್ದು ಇದು ಮಾಡಲೇ ಇಲ್ಲ. ನಮಸ್ತೆ ಮಂಡಿ ಸರ್. ಜೇಡಾ ತಾಲೂಕು ಜಗಲ್ಬೇಟ್ ಗ್ರಾಮದ ಸದಾನಂದ್ ಗಣಪತಿ ಮಡಿವಾಳ್ ಅವರ ಕೃಷಿ ಬದುಕಿನ ಅನುಭವಗಳನ್ನು ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಗಿ. ಈಗ ರೈತರಿಗೆ ಸಲಹೆ. ಹಿಂಗಾರಿನಲ್ಲಿ ಬೆಳೆಯುವ ಪೌಷ್ಟಿಕ ಬಹುವಾರ್ಷಿಕ ಮೇವಿನ ಬೆಳೆ ಕುದುರೆ ಮೆಂತ್ಯೆ. ಕುದುರೆ ಮೆಂತ್ಯೆ ಒಂದು ಬಹುವಾರ್ಷಿಕ ಹಿಂಗಾರಿನಲ್ಲಿ ಹಾಗೂ ನೀರಾವರಿಯಲ್ಲಿ ಬೆಳೆಯುವ ದ್ವಿದಳ ಮೇವಿನ ಬೆಳೆ. ಇದನ್ನು ಅಲ್ಫಾ ಅಲ್ಫಾ, ಕುದುರೆ ಮಸಾಲೆ, ಇತರೆ ಹೆಸರುಗಳಿಂದ ಗುರುತಿಸಲ್ಪಡುತ್ತದೆ. ಇದನ್ನು ಹಸಿರು ಬಂಗಾರ ಹಾಗೂ ಮೇವಿನ ಬೆಳೆಗಳ ರಾಣಿ ಅಂತಲೂ ಕರೆಯಲಾಗುತ್ತದೆ. ಇದು ಆಳವಾದ ಬೇರುಗಳನ್ನು ಹೊಂದಿರುತ್ತದೆ. ಈ ಮೇವು ವಿವಿಧ ವಾತಾವರಣಗಳಿಗೆ ಹೊಂದಿಕೊಳ್ಳುವ ಗುಣವನ್ನು ಹೊಂದಿದೆ. ಕಠಿಣ ಸ್ವಭಾವದ ತಾಪಮಾನ ಹಾಗೂ ಬರ ನಿರೋಧಕತೆಯನ್ನು ಹೊಂದಿದೆ. ಇದರ ಆಳವಾದ ಬೇರುಗಳು ಅತಿ ಒಣ ಪ್ರದೇಶಗಳಲ್ಲಿ ಮಣ್ಣಿನಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳಲು ಸಹಾಯವನ್ನ ಮಾಡುತ್ತೆ. ಈ ಮೇವನ್ನು ಜಾನುವಾರುಗಳಿಗೆ ಹಸಿರು ಮೇವನ್ನಾಗಿ ಹಾಗೂ ಸಂಗ್ರಹಿಸಿಟ್ಟು ಒಣಮೇವನ್ನಾಗಿಯೂ ಕೂಡ ಕೊಡಬಹುದು. ಈ ಬೆಳೆಗೆ ಸಾಕಷ್ಟು ನೀರಾವರಿಯ ಅವಶ್ಯಕತೆ ಇದ್ದು ಫಲವತ್ತಾದ ಹಾಗೂ ನೀರು ಬಸಿದು ಹೋಗುವಂತಹ ಭೂಮಿಯಲ್ಲಿ ಬೆಳೆಯಬಹುದು. ಮಣ್ಣಿನಲ್ಲಿಯ ರಸಸಾರ 6.5ಕ್ಕಿಂತ ಕಡಿಮೆ ಇರುವ ಮಣ್ಣುಗಳು ಈ ಬೆಳೆಗೆ ಯೋಗ್ಯವಲ್ಲ. ಈ ಬೆಳೆಯು ಪ್ರತಿ ಟನ್ ಒಣ ಮೇವಿಗೆ ಸುಮಾರು 10-20 ಕಿಲೋಗ್ರಾಂನಷ್ಟು ಸಾರಜನಕವನ್ನು ಸ್ಥಿರೀಕರಿಸುವುದರಿಂದ ಮುಂದಿನ ಹಂಗಾಮಿನಲ್ಲಿ ಬೆಳೆಯುವಂತಹ ಬೆಳೆಗಳಿಗೆ ಸಾರಜನಕ ಲಭ್ಯವಿರುತ್ತದೆ. ಕುದುರೆ ಮೆಂತೆ ಸಾಕಷ್ಟು ಪೋಷಕಾಂಶಗಳನ್ನು ಹೊಂದಿದ್ದು ವರ್ಷಪೂರ್ತಿ ಈ ಪೋಷಕಾಂಶಗಳ ಪ್ರಮಾಣದಲ್ಲಿ ಕಡಿಮೆಯಾಗದಿರುವುದರಿಂದ ಈ ಬೆಳೆಯು ಜಾನುವಾರುಗಳ ಆರೋಗ್ಯದ ಹಿತದೃಷ್ಟಿಯಿಂದ ಪ್ರಮುಖವಾದ ಮೇವಿನ ಬೆಳೆ. ಒಂದು ಬಾರಿ ಈ ಬೆಳೆಯು ಜಮೀನಿನಲ್ಲಿ ಚೆನ್ನಾಗಿ ಬೆಳೆಯಿತೆಂದರೆ ಕಳೆಗಳನ್ನು ಹತೋಟಿಯಲ್ಲಿಡಲು ಸಹಕರಿಸುತ್ತದೆ. ಈ ಬೆಳೆಯಲ್ಲಿ ಪೋಷಕಾಂಶಗಳಾದ ಕಚ್ಚಾ ಪ್ರೋಟೀನ್ 12-24%, ನಾರಿನಂಶ 25.9%, ಕೊಬ್ಬಿನಂಶ 1.9%, ಪಿಷ್ಟ 40.7% ಹಾಗೂ ಲವಣಾಂಶ 14.2% ಅಲ್ಲದೆ ಸಾಕಷ್ಟು ಪ್ರಮಾಣದಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ರಂಜಕ, ಅನ್ನಾಂಗಗಳಾದ ಎ ಮತ್ತು ಡಿ ಗುಣಗಳನ್ನು ಹೊಂದಿದೆ. ಈ ಕುದುರೆ ಮೆಂತೆ ಮೇವಿನ ಬೆಳೆಯ ತಳಿಗಳು ಆನಂದ್ 2 ಮತ್ತು RL88. ಈ ಕುದುರೆ ಮೆಂತೆ ಮೇವಿನ ಬೆಳೆಯ ಬೇಸಾಯಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಪ್ರತಿ ಹೆಕ್ಟೇರಿಗೆ ಬೀಜ 1 ಕಿಲೋಗ್ರಾಂ, ಸಾವಯವ ಗೊಬ್ಬರ 20 ಟನ್. ಬಿತ್ತನೆ ಕಾಲಕ್ಕೆ ಎಲ್ಲಾ ಗೊಬ್ಬರಗಳನ್ನು ಈ ಬೆಳೆಗೆ ಕೊಡಬೇಕು. ಬಿತ್ತುವ ಮೊದಲು ಬೀಜಗಳನ್ನು ರೈಜೋಬಿಯಂನಿಂದ ಬೀಜೋಪಚಾರವನ್ನ ಮಾಡಬೇಕು. ಬೀಜವನ್ನು 30 ಸೆಂಟಿಮೀಟರ್ ಸಾಲುಗಳಲ್ಲಿ ಬಿತ್ತಬೇಕು ಹಾಗೂ ಬಿತ್ತನೆಯ ಆಳ 2-3 ಸೆಂಟಿಮೀಟರ್ಗಿಂತ ಮೀರಬಾರದು. 8-10 ದಿವಸಗಳಿಗೊಮ್ಮೆ ನೀರನ್ನು ಹಾಯಿಸಬೇಕು. ಬಿತ್ತಿದ 60 ದಿವಸಗಳಲ್ಲಿ ಮೇವು ಕಟಾವಿಗೆ ಬರುತ್ತದೆ. ನಂತರ ಪ್ರತಿ 20-25 ದಿವಸಗಳಿಗೊಮ್ಮೆ ಕಟಾವಿಗೆ ಬರುತ್ತದೆ. ಸಾಮಾನ್ಯವಾಗಿ ವರ್ಷದಲ್ಲಿ 8-10 ಕಟಾವುಗಳನ್ನು ಮಾಡಬಹುದು. ಉತ್ತಮ

ಒಂದೇ ಪಟ್ಟಾಣ ಕೊಗುವಾಗೆ ಯಮುನಾ